ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳು ಹಾಗೂ ಮಹಿಳಾ ಸಮಾನತೆ ಈ ಕುರಿತು ಡಾಕ್ಟರ್ ಇಸಾಬೆಲ್ಲಾ ಝೇವಿಯರ್ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಎಚ್ ಬಿ ರಾಮಡ್ಗಿ. ಕೇಳುಗರೆ, ಡಾಕ್ಟರ್ ಇಸಾಬೆಲ್ಲಾ ಝೇವಿಯರ್ ಇವರ ಹೆಸರು ನಮಗೆ ಅಂದರೆ ಸಮಾಜಮುಖಿಯಾಗಿ ವಿಚಾರ ಮಾಡುವಂಥವರಿಗೆ, ಪ್ರಗತಿಪರರಿಗೆ ಮತ್ತು ಅಸಹಾಯಕತೆಯಿಂದ ಬಳಲಿ ಅವರಿಂದ ಸಹಾಯ ಪಡೆದಂಥ ಎಲ್ಲ ಗುಂಪುಗಳಿಗೆ ಮತ್ತು ವೈಯಕ್ತಿಕವಾಗಿಯೂ ಕೂಡ ಸಹಾಯ ಪಡೆದಂಥವರು. ಮಾನವ ಹಕ್ಕು ಎಲ್ಲಿ ಉಲ್ಲಂಘನೆ ಆಗಿದೆ ಅಲ್ಲೆಲ್ಲ ಕೂಡ ಇಸಾಬೆಲ್ಲ ಅವರು ಓಡಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಒಂದು ಸಂಸ್ಥೆಯನ್ನು ಕಟ್ಟಿ ಆ ಸಂಸ್ಥೆಯ ಮೂಲಕ ಯಾರಿಗೆಲ್ಲ ನ್ಯಾಯ ಒದಗಿಸಿಕೊಡಲಿಕ್ಕೆ ಸಾಧ್ಯ ಆಗುತ್ತೆ, ಎಲ್ಲೆಲ್ಲ ಅನ್ಯಾಯಗಳು ನಡೀತಾ ಇದ್ದಾವೆ, ಈ ನಿಟ್ಟಿನೊಳಗೆ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಪ್ರಶಸ್ತಿಗಳು ಹುಡುಕೊಂಡು ಬಂದಿದ್ದಾವೆ. ಆ ಪ್ರಶಸ್ತಿಯನ್ನು ಪಡೆದ ನಂತರ ಅವರೇನು ಉಬ್ಬಿ ಹೋಗಿಲ್ಲ, ಬರಲಿಲ್ಲ ಅಂದ ತಕ್ಷಣ ಕುಗ್ಗಿನೂ ಇಲ್ಲ. ಎಲ್ಲರ ಹೃದಯದಲ್ಲಿ ನಾನಿದ್ದೀನಿ, ನಾನು ಮಾಡ್ತಕ್ಕಂಥ ಕೆಲಸವೂ ಕೂಡ ಎಲ್ಲರ ಹೃದಯವನ್ನು ತಟ್ಟಿದೆ, ಅಷ್ಟರ ಮಟ್ಟಿಗೆ ನನ್ನ ನೆಮ್ಮದಿ ಇದೆ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಇವತ್ತು ಮಾನವ ಹಕ್ಕುಗಳು, ಮಹಿಳೆಯರ ಹಕ್ಕುಗಳು, ಮಕ್ಕಳ ಹಕ್ಕುಗಳು ಇವುಗಳ ಕುರಿತು ಏನೆಲ್ಲ ಮಾಡಬಹುದು ಮತ್ತು ಮಾಡಿದ್ದಾರೆ, ಇದು ಯಾಕೆ ಇಂಥ ಒಂದು ಮಾನವ ಹಕ್ಕುಗಳು ಬೇಕಾಗಿದೆ, ಈ ನಿಟ್ಟಿನೊಳಗೆ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ನಮಸ್ಕಾರ ಇಸಾಬೆಲ್ಲಾ ಅವರೇ. ಸರ್ ನಮಸ್ಕಾರ. ಸರ್ ತಾವು ಡಾಕ್ಟರೇಟ್ ಮಾಡಿದಿರಿ? ಎಸ್ ಸರ್. ಯಾವ ವಿಷಯದಲ್ಲಿ? ಸ್ಪಿರಿಚುವಾಲಿಟಿ ಆ್ಯಂಡ್ ಲೀಡರ್ಶಿಪ್ ಮೇಲೆ, ಟ್ರೈನಿಂಗ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಇನ್ ಕಮ್ಯುನಿಟಿ ಡೆವಲಪ್ಮೆಂಟ್. ಸೊ ಇಟ್ ಇಸ್ ಅ ಪಿಜಿ ಸೌತ್ ಆಫ್ರಿಕಾದಲ್ಲಿ. ಸೌತ್ ಆಫ್ರಿಕಾದಲ್ಲಿ ನಾನು 3 ವರ್ಷ ಇದ್ದದ್ದು. ಆ ಒಂದು ಬೇಸ್ ಮೇಲೆ ನನಗೆ ವಾಷಿಂಗ್ಟನ್ ಡಿಸಿ ಯೂನಿವರ್ಸಿಟಿಯಿಂದ ನನಗೆ ಸ್ಪಿರಿಚುವಾಲಿಟಿ ಮತ್ತು ಲೀಡರ್ಶಿಪ್ ಮೇಲೆ ಅವಾರ್ಡ್ ಆಗಿತ್ತು ಸರ್. ಹೌದಲ್ಲ, ಅದನ್ನ ಮಾಡಬೇಕು ಅನ್ನೋ ಗುರಿ ಇತ್ತ? ಕನಸನ್ನು ಯಾವತ್ತು ಕಟ್ಟಿಕೊಂಡವಳಲ್ಲ ಸರ್. ನಾನು ನಾನೇ ಬದುಕಲಿಕ್ಕೆ ಹೋರಾಟ ಮಾಡ್ತಿರುವಂತ ಹೆಣ್ಮಗಳಾಗಿದ್ದೆ. ಅವಕಾಶಗಳು ತಾವಾಗಿ ಬಂದಾಗ ಯಾವುದನ್ನು ಬಿಟ್ಕೊಟ್ಟಿಲ್ಲ ಸರ್. ಈಗ ಒಬ್ಬ ಮಹಿಳೆಯಾಗಿ ಇಂಥ ಒಂದು ಅವಕಾಶಗಳು ಬಂದಾಗ ಒಂದು ಬಾಚಿ ತಬ್ಕೋಬೇಕು, ಮತ್ತೆ ಅದರಿಂದ ನುರಿಬೇಕು, ಬೆರಿಬೇಕು, ಮಾಗಬೇಕು, ಮತ್ತೆ ಸಮಾಜಕ್ಕೆ ಕೊಡಬೇಕು, ಇಂಥವೆಲ್ಲ ನೀವು ಸಮಾಜಮುಖಿಯಾಗಿ ಸಮಾಜದಲ್ಲಿ ಆಗ್ತಕ್ಕಂಥ ತಪ್ಪುಗಳನ್ನು ಅಥವಾ ಏನೇನು ಮೋಸಗಳಾಗ್ಬೋದು ಅಥವಾ ಬೇರೆ ಬೇರೆ ರೀತಿಯಿಂದ ಶೋಷಣೆಗಳಾಗ್ಬೋದು ಇವನ್ನೆಲ್ಲನೂ ಗುರುತಿಸಿ ಒಂದು ಎನ್ ಜಿ ಒ ಕಟ್ಟಿದ್ರಿ, ಸಾಧನ ಅಂತ. ಹೇಗೆ, ಎಷ್ಟು ವರ್ಷ ಆಯಿತು, ಅದರ ಗುರಿ ಏನಾಗಿತ್ತು? ಸಾಧನ ಈಗ ಕಟ್ಟಿ 23 ವರ್ಷ ಆಗ್ತದೆ. 2001 ಸಾಧನ ರಿಜಿಸ್ಟ್ರೇಷನ್ ಆಗ್ತದೆ ಧಾರವಾಡದಲ್ಲಿ. ಅದಕ್ಕಿಂತ ಮುಂಚೆ ನನ್ನ ಅನುಭವ, ನಾನು ಯುವತಿ ಅಥವಾ ಬಾಲಕಿ ಇರುವಾಗ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ನಂದು ಕರ್ಮಭೂಮಿ, ಅಲ್ಲಿ ನಾನು ಆದಿವಾಸಿಗಳ ಜೊತೆ ಬಹಳಷ್ಟು 12 ವರ್ಷ ಕೆಲಸ ಮಾಡಿದ್ದು ಒಂದು ದೊಡ್ಡ ಅನುಭವ. ನಾನು ಪ್ರಾರಂಭದಲ್ಲಿ ಹೋಗುವಾಗ SLC ಫೇಲ್ ಆಗಿದೆ, ಕೊಂಕಳದಲ್ಲಿ ಒಂದು ಕೂಸಿತ್ತು. ನನ್ನಂಥವಳನ್ನ ಅಲ್ಲಿ ಯೇಸು ಸಭೆಯ ಗುರುಗಳು ನನ್ನನ್ನು ಗುರುತಿಸಿ, ನನ್ನ ತುಂಟಾಟವನ್ನು ಮನ್ನಿಸಿ, ಅದನ್ನು ಒಪ್ಪಿಕೊಂಡು ನನಗೆ ಆಶ್ರಯ ನೀಡಿರುವಂಥದ್ದು ಇದೆಯಲ್ಲ, ಅದು ಒಂದು ದೊಡ್ಡ ವರಪ್ರಸಾದ ನನಗೆ. ಆವಾಗ ನಾನು ಚಿಕ್ಕಿರುವಾಗ ಈ ಥರ ಇರುವ ಸಿಂಗಲ್ ಮದರ್ಸ್ಗೆ ತುಂಬ ಚಾಲೆಂಜಸ್ ಇತ್ತು. ಪೇರೆಂಟ್ಸ್ ಕೂಡ ಸಮಾಜದಲ್ಲಿ ಮುಖ ಎತ್ತಿ ಬಾಳ್ಲಿಕ್ಕೆ ಸಾಧ್ಯ ಇಲ್ಲದಂತಹ ದಿನಗಳಾಗಿದ್ದವು. ಅಂತಹ ದಿನಗಳಲ್ಲಿ ಒಬ್ಬ ಒಂಟಿ ತಾಯಿಯನ್ನ ಸ್ವೀಕಾರ ಮಾಡಿದಂತಹ ಯೇಸು ಸಭೆ, ಅಥವಾ ಜಸ್ವೀರ್ಸ್ ಅಂತ ಕರಿತೀವಿ ನಾವು, ಅವರನ್ನು ನಾನು ಯಾವಾಗೂ ನೆನಲೇಬೇಕು. ಅಲ್ಲಿ ಹೋದ್ಮೇಲೆ ನನಗೆ ಒಂದು ಇನ್ಸಿಡೆಂಟ್ ನನಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಜಸ್ಟ್ ಅವಾಗ 17, 17.5, 18 ಆಸುಪಾಸಿನ ಹುಡುಗಿ, ಬಸ್ನಾಳ್ ಅಂತ ಒಂದು ಹಳ್ಳಿ ಸರ್, ಮುಂಡಗೋಡದಿಂದ ಯಲ್ಲಾಪುರಕ್ಕೆ ಹೋಗೋ ರೂಟಲ್ಲಿ ಅದು ಗುಂಜಾವತಿ ಅಂತ ಪಂಚಾಯತಿ ಬರ್ತದೆ. ಆ ಪಂಚಾಯತಿಗೆ ಸಂಬಂಧಪಟ್ಟಂತಹ ಒಂದು ಬಸ್ನಾಳ್ ಅಂತ ಹಳ್ಳಿ, ಅದು ಕಾಡಿನಿಂದ ನಾವು ರಸ್ತೆಯಿಂದ ಕಾಡಿನ ಒಳಗೆ 8 ಕಿಲೋಮೀಟರ್ ನಡೆದು ಹೋಗಬೇಕು. ಅಂದರೆ ಅಲ್ಲಿ ಕಾಡೆ ಅದು ಪೂರ್ತಿ. ಅಲ್ಲಿ ಒಂದು 40-50 ಗೌಳಿ ಸಮುದಾಯಗಳಿದ್ವು. ಅವರ ಜೊತೆ ನಾನು ನಿಲ್ತಿದ್ದೆ, ಅವ್ರ ಜೊತೆ ನಾನು ಊಟ ಮಾಡಿದ್ದು, ಅವ್ರ ಜೊತೆಗೆ ನಾನು ಇರುವುದು, ಅವ್ರ ಮಕ್ಕಳಿಗೆ ನಾನು ಕನ್ನಡ ಕಲಿಸೋದು, ಅವರಿಗೆ ಬೇರೆ ಭಾಷೆ ಬರುವುದಿಲ್ಲ, ನಾನು ಕನ್ನಡ ಕಲಿಸ್ತಾ ಇದ್ದೆ, ಅವರೊಟ್ಟಿಗೆ ಇರ್ತಿದ್ದೆ. ಒಮ್ಮೆ ನಾನು ಕಾಡಿಂದ ಬಸ್ ಸ್ಟ್ಯಾಂಡ್ಗೆ ಬರುವಾಗ ಅಲ್ಲಿ ಹೆಣ್ಣು ಮಕ್ಕಳು ಹಾಲು ಹಾಕ್ಲಿಕ್ಕೆ ಬರ್ತಿದ್ರು, 8 ದಿನ ನಡಿಬೇಕಷ್ಟು. ಅವರು ಕಚ್ಚಿ ಹಾಕ್ತಿದ್ರು ಸರ್ ಹೆಣ್ಣು ಮಕ್ಕಳಿಗೆ ಕಚ್ಚಿ. ಅಲ್ಲಿ ಕೆಲಸ ಮಾಡಿದವ್ರಿಗೆ ಗೊತ್ತಿರುತ್ತೆ, ತುಂಬ ಸುಂದರವಾದ ಹೆಣ್ಮಕ್ಳು, ಬೆಳ್ಳಗಿರೋರು, ಆಲ್ರಷ್ಟೇ ಬೆಳ್ಳಗೆ, ಅಷ್ಟೇ ಸುಂದರವಾದ ಹೆಣ್ಮಕ್ಳು ಕಚ್ಚಿ ಹಾಕ್ತಿದ್ರು. ಕಚ್ಚಿ ಹಾಕೊಂಡು ಬರುವಾಗ ಈ ಗುಂಜಾವತಿಯ ಕೆಲವು ಹುಡುಗರು, ಆ ಜನಾಂಗದ ಹೆಸರು ಹೇಳಕ್ಕೆ ನನಗೆ ಇಷ್ಟ ಇಲ್ಲ, ನಾವು ಕಲ್ತಿದ್ದೀವಿ, ನಾವು ನಾಗರಿಕರು ಅಂತ ಕರೆಸ್ಕೊಳ್ತೀವಲ್ಲ, ಅಂಥವ್ರು ಆ ಹೆಣ್ಣು ಮಕ್ಕಳನ್ನ ಕಾಡ್ತಿದ್ರು. ನಾನು ನೋಡಿದ್ದದು ಕಾಡ್ತಿದ್ರು. ಆಮೇಲೆ ಡಾಂಬರ್ ಹಾಕಿಡ್ತಿದ್ರು ಕಲ್ಲು ಮೇಲೆ, ಅಲ್ಲಿ ಕೂತ್ಕೊಳ್ಳೋಕೆ ನಮಗೆ ಏನೂ ಇರುವುದಿಲ್ಲ. ಸೊ ಹಾಗೆ ಗೊತ್ತಿಲ್ಲದೇ ಕೂತ್ಕೊಂಡ್ರೆ ಆ ಡಾಂಬರ್ ಕರಿಗೆ ಅವ್ರ ತೊಡೆಗಳಿಗೆ ಅಂಟ್ಕೊಳ್ತಿತ್ತು. ಅಂತಹ ಒಂದು ಸನ್ನಿವೇಶ ನಾನು ಬಾಲ್ಯದಲ್ಲೇ ನೋಡಿ ನನಗೆ ಅವಾಗೆ ಪ್ರಶ್ನೆಗಳು ಶುರು ಆಗ್ತಿದ್ವು, ಎಷ್ಟು ದೌರ್ಜನ್ಯ ಹೆಣ್ಮಗಳಿಗೆ. ಮತ್ತು ನಾನಂದೆ, ನನ್ನ ದೌರ್ಜನ್ಯ ಇವ್ರ ಮುಂದೆ ಏನೂ ಇಲ್ಲ, ನನ್ನ ಅಸಹಾಯಕತೆ ಇವರ ಮುಂದೆ ಏನೂ ಇಲ್ಲ, ನಾನು ಗಟ್ಟಿಯಾಗಿ ನಿಲ್ಲಬೇಕು, ಇವರಿಗೆ ಧ್ವನಿ ಆಗಬೇಕು ಅಂತ 89ರಲ್ಲಿಯೇ ಐ ಡಿಸೈಡೆಡ್ ನನ್ನ ಜರ್ನಿ ಶುರುವಾಗಿದ್ದು ಹಾಗೆ. ನಾನು ಬದುಕನ್ನು ಕಟ್ಕೊಳಕ್ಕೆ ಹೋದವಳು, ಇನ್ನೊಬ್ಬರ ಬದುಕನ್ನು ಕಟ್ಟಿಕೊಡಬೇಕು ಅಂತ ನನಗೆ ಬಂತಲ್ಲ, ಅದು ಆ ಒಂದು ಘಟನೆ ಸರ್. ಬಸ್ನಾಳ್ ಅಲ್ಲಿಂದ ನಮ್ಮ ಮೈನಳಿಗೆ ತುಂಬ ಕೆಲಸ ಆಮೇಲೆ ಮಾಡಿದ್ದೀವಿ. ನನಗೆ ನಂಬಿಕೆ ಬಂತು, ಶಿಕ್ಷಣನೇ ಎಲ್ಲದಕ್ಕೂ ಮುಖ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತದ ಸಂವಿಧಾನ ಏನಿದೆಯಲ್ಲ, ಅದು ನನಗೆ ಬೈಬಲ್. ನನ್ನ ಬೈಬಲ್ ನಾನು ಹೇಳ್ತೀನಿ, ನನ್ನ ಬೈಬಲ್ ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಫ್ ಇಂಡಿಯಾ, ಅದೇ ನಂದು ಬೈಬಲ್. ಸೊ ನಾನು ಅದನ್ನು ಓದಲಿಕ್ಕೆ ಶುರು ಮಾಡಿಕೊಂಡೆ, ಏನಿದೆ, ಯಾಕೆ ನಾವು, ಯಾಕೆ ಇವರಿಗೆ ಒಂದು ಥರ ನಮಗೆ ಒಂದು ಥರ. ಸೊ ನಮಗೆ ಅವಾಗ ಗೊತ್ತಾಯಿತು ಶಿಕ್ಷಣ ಕಾಡಿನಲ್ಲಿರುವ ಈ ತಾಯಿ ಕೂಡ ಓದಲಿಕ್ಕೆ ಆಗಲಿಲ್ಲ, ಅಪ್ಪ ಓದಲಿಕ್ಕೆ ಆಗಲಿಲ್ಲ, ಈ ಮಕ್ಕಳಿಗಾಗಿ ನಾನು ಏನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವ ಸಂದರ್ಭದಲ್ಲಿ ಇಂಡಿಯನ್ಸ್ ಕಾಲೇಜ್ ಸ್ಕೂಲ್ ಬ್ಯಾಂಗ್ಳೂರಿಂದ ರಿಟೈರ್ಡ್ ಆದಂಥ ಒಬ್ಬ ಗುರುಗಳು ಅಲ್ಲಿಗೆ ಬರ್ತಾರೆ, ನನ್ನನ್ನು ಭೇಟಿ ಆಗ್ತಾರೆ. ಅವರು ಜಂಗಲ್ಗೆ ಬರ್ತಾರೆ, ಭೇಟಿ ಆಗ್ತಾರೆ, ಯಾಕಂದರೆ ಅವ್ರ ಸಂಸ್ಥೆಯಲ್ಲೇ ನಾನು ಇರ್ತೀನಿ. ಅವರು ಕೂಡ ಹೊಸಬರು, ನಾನು ಹಳೆಬ್ಳು. ಅವ್ರಿಗೆ ನಮ್ಮದು ವಿಚಾರಗಳು ಇಷ್ಟ ಆಗ್ತದೆ. ಶಿಕ್ಷಣನೇ ಸರ್ವ, ನೀವು ಈ ಜನರನ್ನು ಉದ್ಧಾರ ಮಾಡಬೇಕು ಅಂದರೆ ಇವರ ಮಕ್ಕಳಿಗೆ ಶಿಕ್ಷಣ ಕೊಡಿ ಅಂದರೆ ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಅವಾಗ ಅಸಮಾನತೆಯನ್ನು 10% ಆದರೂ ಕಡಿಮೆ ಮಾಡಬಹುದು. ಹೆಣ್ಣು ಮಕ್ಕಳ ಮೇಲಾಗಿರ್ಬೋದು, ನಮ್ಮ ಬುಡಕಟ್ಟು ಜನಾಂಗದ ಮೇಲೆ ಆಗಿರಬಹುದು, ಲಂಬಾಣಿಗಳ ಮೇಲೆ ಆಗಿರ್ಬೋದು, ಅಲ್ಲಿ ತುಂಬ ಇದ್ದಾರೆ, ಹಾಲಕ್ಕಿ ಗೌಡ್ರ ಮೇಲೆ ಆಗಿರ್ಬೋದು, ನಮ್ಮನ್ನು ತಳ್ತಾನೆ ಹೋಗ್ತಾರೆ ಅವರು. ಸೊ ನನಗೆ ದೊಡ್ಡವಾದ ವಿಚಾರ ಬಂದಿದ್ದು ಅಲ್ಲಿ. ಆಗ ಯೇಸು ಸಭೆ ಜೆಸ್ವಿಟ್ಸು ನನ್ನನ್ನು ಆ ಶಾಲೆಯ ಮೊದಲನೇ ಪಾಲಕಿಯಾಗಿ, ಮೊದಲನೇ ಶಿಕ್ಷಕಿಯಾಗಿ, 12 ಜನ ಗಂಡು ಹುಡುಗರನ್ನ ಕಾಡಿನಲ್ಲಿರುವಂಥ ಯಲ್ಲಾಪುರ ಅಲ್ಲಿ ಇಲ್ಲಿಂದೆಲ್ಲ ಹುಡುಕೊಂಡು ತಂದು 12 ಜನ ಮಕ್ಕಳಿಗೆ ನಾನು ತಾಯಿಯಾಗಿ, ಅಕ್ಕ ಆಗಿ, ಟೀಚರಾಗಿ ಕೆಲಸ ಶುರು ಮಾಡಿರೋ ಪಯಣ ನನ್ನನ್ನು ನಿರಂತರವಾಗಿ 12 ವರ್ಷ ಕೆಲಸ ಮಾಡಲಿಕ್ಕೆ ಹಚ್ಚಿತು. ಅಲ್ಲಿ ನಾನು ಎಸ್ ಎಲ್ ಸಿ ಇದ್ದೆ, ಮತ್ತು ಅವ್ರ ಜೊತೆ ನಾನು ಓದಕ್ಕೆ ಶುರು ಮಾಡಿದೆ. ಪಿ ಯು ಸಿ ಪಾಸ್ ಮಾಡಿಕೊಂಡೆ, ಡಿಗ್ರಿಗೆ ಮಾಡಿದೆ, ಎಮ್ ಎ ಮಾಡಿದೆ, ಅಷ್ಟಕ್ಕೆ ನನ್ನ ನಿಲ್ಲಿಲ್ಲ. ಮತ್ತು ನನಗೆ ಮಾಸ್ಟರ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗೆ ಜರ್ನಿ ಕಂಟಿನ್ಯೂ ಆಯಿತು. 2000ನಲ್ಲಿ ಮೇಧಾ ಪಾಟ್ಕರ್ ಅವ್ರ ಜೊತೆ ನಾನು ನರ್ಮದಾ ಬಚಾವ್ ಆಂದೋಲನದಲ್ಲಿ ಸಕ್ರಿಯವಾಗಿ ತೊಡ್ಕೊಂಡೆ. ಆವಾಗ ಮುಂಬೈ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ಕಿತ್ತು ನನಗೆ, ತುಂಬ ಎಕ್ಸ್ಪೋಜರ್. ಆಕ್ಸ್ಫಾಮ್ ಇಂಡಿಯಾ ಎಲ್ಲ ನನಗೆ ಸಪೋರ್ಟ್ ಮಾಡ್ತು, ಚಿನ್ಯಾಡ್ನವರು ಸಪೋರ್ಟ್ ಮಾಡ್ತು, ಧೈರ್ಯ ಆಟೋಮೆಟಿಕ್ ಬಂದುಬಿಡ್ತು. ಅದು ಹೆಂಗೆ ಬಂತು ಅಂತ ಗೊತ್ತಿಲ್ಲ, ಅದು ಬಂತು. ನಾ ಇಡೀ ಭಾರತವನ್ನೇ ಸುತ್ತಾಡಿ ಎಲ್ಲ ಅನುಭವಗಳನ್ನು ಒಟ್ಟಿಗೆ ಮಾಡಿ ಮತ್ತೆ ನಾನು ನಿರ್ಧಾರ ಮಾಡಿದೆ ಸಾಧನ ಶುರು ಮಾಡುವ. 2001ರಲ್ಲಿ ಸಾಧನ ಶುರುವಾಯಿತು. ಈಗ ನಾವು ಸಮಾನತೆ ಬಗ್ಗೆ ಮಾತಾಡುವಾಗ, ಮಾನವ ಹಕ್ಕುಗಳ ಬಗ್ಗೆ ಮಾತಾಡುವಾಗ, ಯಾಕೆ ಇದು ಬೇಕು, ಇಂಥ ವಿಚಾರಗಳು ನಮ್ಮಲ್ಲಿ ತಿಳುವಳಿಕೆ ಅದರ ಬಗ್ಗೆ ಬೇಕಾಗತ್ತೋ ಹೇಗೆ ಸರ್? ಖಂಡಿತವಾಗಿಯೂ ಬೇಕು. ಇವತ್ತು ನಾವು ವರ್ಣ ಭೇದವನ್ನು ನೋಡ್ತಾ ಇದ್ದೀವಿ, ಲಿಂಗ ಅಸಮಾನತೆಯನ್ನು ನೋಡ್ತಾ ಇದ್ದೀವಿ, ವರ್ಗ ಅಸಮಾನತೆಯನ್ನು ನೋಡ್ತಾ ಇದ್ದೀವಿ, ಮತ್ತೆ ನನಗೆ ಜಾತಿ ಅಸಮಾನತೆ ಬರುತ್ತೆ, ಧರ್ಮದ ಅಸಮಾನತೆ ಬರುತ್ತೆ, ವರ್ಗದ ಅಸಮಾನತೆ ಬರುತ್ತೆ, ಹೆಣ್ಣು ಅಂತ ಬರ್ತೈತೆ, ಪುರುಷ ಅಂತ ಬರ್ತಾನೆ. ಇದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ನಮ್ಮ ಸಮಾಜ ವ್ಯವಸ್ಥಿತವಾಗಿ ಯಾರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗಲಾರದಂಗೆ ಪ್ರತಿಯೊಂದು ವಿಷಯದಲ್ಲಿ ಒಂದು ಚೌಕಟ್ಟು ಅಂತ ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಂದು ಧರ್ಮ ಕೂಡ ತನ್ನದೇ ಆದಂಥ ನೀತಿ ನಿಯತ್ತುಗಳನ್ನು ಹೇರ್ತದೆ. ಆ ಹೇರಿಕೆ ಯಾರ ಮೇಲೆ ಆಗ್ತದೆ ಅಂದರೆ ಆ ಪುರುಷನ ಮೇಲೆ ಆಗ್ತದೆ. ಯಾಕಂದರೆ ನಾವು ಇತಿಹಾಸವನ್ನು ಓದುವಾಗ ಮುಂಚೆ ಹೆಣ್ಣು ಮತ್ತು ಗಂಡು ಜೊತೆಗೆ ಬೇಟೆಗೆ ಹೋಗ್ತಿದ್ರು, ದೇ ವೇರ್ ವೆರಿ ಈಕ್ವಲ್, ಅನಾಗರಿಕರು ಅಂತ ಕರಿತಿದ್ರು. ಆದರೆ ನನಗೆ ಅನಿಸ್ತಿತ್ತು ಅದೇ ನಾಗರಿಕತೆ ಇತ್ತು ಅಂತ, ಹ್ಯುಮ್ಯಾನಿಟಿ ಮಾನವೀಯತೆ ಅಂದೇ ಇತ್ತು. ನಾವು ನಾಗರಿಕತೆ ಹೆಸರಿನಲ್ಲಿ ನಾವು ಎಲ್ಲವನ್ನೂ ಒಂದು ಚೌಕಟ್ಟಿನಲ್ಲಿ ಹಾಕುವ ನೆಪದಲ್ಲಿ ಒಂದು ಸಂಪ್ರದಾಯವನ್ನು ಪ್ರಕಟಿಸಿ ಆ ಸಂಪ್ರದಾಯವನ್ನು ದಾಖಲಿಸಿ ಆ ಸಂಪ್ರದಾಯವನ್ನು ಆಳ್ಲಿಕ್ಕೆ ಹೆಣ್ಣನ್ನು ಕೆಳಗಿಟ್ಟು ಪುರುಷನನ್ನು ಮೇಲೆ ಮಾಡಿ ಅದು ಪುರುಷನಿಗೂ ಹೇರಲ್ಪಟ್ಟಿದೆ, ಮಹಿಳೆಗೂ ಹೇರಲ್ಪಟ್ಟಿದೆ. ಅದು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಸೊ ಮಾನವ ಹಕ್ಕುಗಳು ಯಾಕೆ ಬೇಕು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯಕ್ಕೆ ಬಂದಾಗ ನನಗೆ ಅವರ ಆದರ್ಶ, ಅವರ ಬದುಕೇ ನನಗೆ ಆದರ್ಶ. ಯಾಕೆ ಇಷ್ಟೆಲ್ಲ ಅವಮಾನಗಳನ್ನು ಸಹಿಸಿ ಅವರು ಸುಮ್ಮನೆ ಇರಬೇಕಾಗಿತ್ತಲ್ಲ? ಅವರು ಸುಮ್ಮನೆ ಇರಲಿಲ್ಲಲ್ಲ. ಇವತ್ತು ಭಾರತದ ಸಂವಿಧಾನ ಬರೀ ಹಿಂದುಳಿದ ಜಾತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡುವುದಿಲ್ಲ, ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಗೆ ಮಾತ್ರ, ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಅದು ಸೀಮಿತವಾದದ್ದಲ್ಲ. ಇವತ್ತು ಇಸಬೆಲ್ಲ ಈ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಒಬ್ಬ ಹೆಣ್ಮಗಳಾಗಿ ಬಂದು ಕೂತ್ಕೊಂಡು ಮಾತಾಡ್ತಾಳಂದರೆ ಅದು ಕೂಡ ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಫ್ ಇಂಡಿಯಾ. ಅದಕ್ಕೆ ನಮಗೆ ಸಮಾನತೆ ಬೇಕು. ಸಮಾನ ಒಬ್ಬ ಪುರುಷ, ನಾನು ತುಂಬ ಕೇಸ್ಗಳನ್ನು ನಾನು ನೋಡ್ತಾ ಇರ್ತೀನಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ಹೇಳ್ತೀನಿ. ಈಗ ಸಾಧನದಲ್ಲಿ ನಾವು 89 ಅಂತರ್ಜಾತಿ ವಿವಾಹಗಳನ್ನು ಮಾಡೀವಿ. ಅಂತರ್ಜಾತಿ ವಿವಾಹ ಯಾಕಾಗಬಾರ್ದು? ಏನು ತಪ್ಪಿದೆ? ಏನಾದರೂ ಇನ್ನೂ ಹೆಚ್ಚಾಗಬೇಕು, ಹೆಚ್ಚಾಗಬೇಕಾಗಿತ್ತು. ಯಾಕೆ ಇವತ್ತಿಗೂ ಜೀವ ತೆಗಿತಾ ಇದ್ದೀರಾ? ಯಾಕೆ ಇವತ್ತಿಗೂ ಹುಡುಗಿಗೆ ಅಥವಾ ಹುಡುಗನಿಗೆ ಮರ್ಡರ್ ಮಾಡಿಸ್ತಿದ್ದಾರೆ? ಯಾಕೆ ನೀವು ಅದನ್ನು ನಿಮ್ಮ ಮನೆಯ ಗೌರವ ಅಂತ ಅಂದ್ಕೊಳ್ತೀರಾ? ಒಂದು ಹೆಣ್ಣಿಗೆ ಬೇಕಾಗಿರೋದನ್ನದು ಪ್ರೀತಿಯ ಅಪ್ಪುಗೆ, ಗಂಡಿಗೆ ಬೇಕಾಗಿರುವಂಥದ್ದು ಪ್ರೀತಿಯ ಒಪ್ಪಿಗೆ. ಈ ಪ್ರೀತಿಯ ಅಪ್ಪುಗೆನ ಬಯಸೋಳು ಹುಡುಗಿ, ಪ್ರೀತಿಯ ಒಪ್ಪಿಗೆಯನ್ನು ಬಯಸುವ ಹುಡುಗ. ಈಕ್ವ್ಯಾಲಿಟಿ, ಅದನ್ನು ಸಮಾನತೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಲ್ಲಿ. ನನ್ನ ಆಯ್ಕೆ ಎಲ್ಲಿದೆ ಹಾಗಾದರೆ ಇನ್ನೂವರೆಗೆ? ಈಗ ಇದು ಒಂದು ಸವಾಲಾದರೆ ಇನ್ನೊಂದು ಸವಾಲು, ಸಾಧನದಲ್ಲಿ 10,898 ಕೇಸ್ಗಳಿದೆ 23 ವರ್ಷದಲ್ಲಿ. ಯಾವುದಕ್ಕೆ? ಎಲ್ಲ ಡೊಮೆಸ್ಟಿಕ್ ವೈಲೆನ್ಸ್, ಕೌಟುಂಬಿಕ ಹಿಂಸೆ. ಹಾಗಾದರೆ 50-50 ಕೆಜಿ ಬಂಗಾರ ಗುಟ್ಬಿಟ್ಟು ಅದೇ ಧರ್ಮದ ಅದೇ ಜಾತಿಯ ಅದೇ ಸಂಬಂಧಿಕನ ಹುಡುಗನಿಗೆ ನೀವು ಮದುವೆ ಮಾಡಿ ಕೊಟ್ಟಮೇಲೆ, ಹಾಗಾದರೆ ಯಾಕೆ ನಿಮ್ಮ ಮಗಳು ಇನ್ನೂ ಕೌಟುಂಬಿಕ ದೌರ್ಜನ್ಯದಲ್ಲಿ ನರಡಾಡ್ತಾ ಇದ್ದಾಳೆ? ಯಾಕೆ ನಾವು ಇದನ್ನು ಪ್ರಶ್ನೆ ಮಾಡುವುದಿಲ್ಲ? ಈಗ ಸದ್ಯ ನನ್ನ ಹತ್ರ ಒಂದು ಕೇಸ್ ಇದೆ ಬೈಲಹೊಂಗಲದ್ದು, ಸದ್ಯ ನಾನು ಹ್ಯಾಂಡಲ್ ಮಾಡ್ತೀನಿ ಕೇಸಿದಿಂದ ಕೋರ್ಟ್ ಆ ವಿಷಯ ನಾನು ಮಾತಾಡಲ್ಲ. ಕೋಟಿಗಟ್ಟಲೆ ಆಸ್ತಿ ಇದೆ, 15 ವರ್ಷ ಆಗಿದೆ ಮದುವೆಯಾಗಿ, 3 ಮಕ್ಕಳ ತಾಯಿ ಇದ್ದಾಳೆ. ಗಂಡ ಸತ್ತು 2 ವರ್ಷದಲ್ಲಿ ಮಾವ ಮತ್ತು ಭಾವ ಮನೆಯಿಂದ ಅಕ್ಕಿನ ಒಳಗೆ ಲಾಕ್ ಮಾಡ್ತಾರೆ. ಏನಿಲ್ಲ ಅಂದ್ರೆ 40-50 ಕೋಟಿ ರೂಪಾಯಿ ಆಸ್ತಿ ಇದೆ. ಆ ಹುಡುಗಿ ನನಗೆ ಮೊನ್ನೆ ಒಂದು ಪ್ರಶ್ನೆ ಕೇಳ್ತಾಳೆ, ನೀವು ನನ್ನ ಪಾಲಿನ ದೇವರಾಗಿ ಬಂದಿರಿ, ನನಗೆ ಎಲ್ಲರೂ ತ್ರಾಸ್ ಕೊಟ್ಟು ನೀವು ಒಬ್ಬರೇ ನನ್ನ ಜೊತೆ ನಿಂತೀರಿ. ಮೇಡಮ್, ಮದುವೆಗೆ ದುಡ್ಡು ಬೇಕಾಗಿಲ್ಲ, ಪ್ರೀತಿಸುವ ಮನಸ್ಸು ಬೇಕು. ಎಕ್ಸಾಕ್ಟ್, ಪ್ರೀತಿಸುವ ಹೃದಯ ಬೇಕು. ಮೇಡಮ್, ನಾನು ಇಷ್ಟು ದೊಡ್ಡ ಗ್ರ್ಯಾಜುಯೇಟ್ ಇದ್ದೀನಿ, ನಾನು ಹೆಂಗೆ ಸಫರ್ ಆಗ್ತಾ ಇದ್ದೀನಿ, ನನಗೆ ನೀವು ಪ್ರೇರಣೆ. ಅಂದರೆ ಯಾಕೆ ಈ ಮಾತು ಹುಡುಗಿ ಕಥೆನ ಯಾಕೆ ನೆನಪಿಗೆ ಬರ್ತದಂದರೆ, ಅಮ್ಮ ಅಪ್ಪ ಹೆಣ್ಣನ್ನು ಕೊಟ್ಟುವಾಗ ಅದೇ ಜಾತಿ ಕೊಟ್ಟಿದ್ದಾರೆ, ಬೇಕಾದಷ್ಟು ವರದಕ್ಷಿಣೆ ಕೊಟ್ಟಿದ್ದಾರೆ, ಆದರೆ ಗಂಡ ತೀರಿ ನೆಕ್ಸ್ಟ್ ಡೇನೆ ಸಂಪ್ರದಾಯಬದ್ಧವಾಗಿ ಮದುವೆ ಆದವ್ರಿಗೆ ಈ ಗತಿ ಅಂತ. ಈ ಗತಿಯಲ್ಲ ಸರ್, ಇದು ನೋಡ್ತಾರೆ ಏನೋದು ನಕ್ಷತ್ರ ಕುಂಡಿಲಿ ವರ ಚೆನ್ನಾಗಿದಾರ ಎಲ್ಲ ನೋಡಿ ಹೇಳಿದಷ್ಟೆಲ್ಲ ದುಡ್ಡು ಕೊಟ್ಟು ಇಂಥ ಎಷ್ಟು ಮಕ್ಕಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಕೌಟುಂಬಿಕ ದೌರ್ಜನ್ಯ ಆಗ್ತಾ ಇದೆ. ಯಾಕಂದ್ರೆ ಅವರವ್ರಿಗೆ ಅವ್ರದ್ದು ಸಂಪ್ರದಾಯವೇ ಮುಖ್ಯ ಇರ್ತದೆ, ಆ ಹುಡುಗಿ ಕೂಡ ಅದೇ ಸಂಪ್ರದಾಯದವಳೇ ಇರ್ತಾಳೆ. ಹಾಗಾದ್ರೆ ಇದ್ದು ಕೂಡ ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ನನಗೆ. ಆಮೇಲೆ ನಾನು ಸುದ್ದಿ ಕುಣಿಗಳ ಜೊತೆ ಕೆಲಸ ಮಾಡುವಾಗ ನನ್ನ ಸ್ಟೂಡೆಂಟ್ಸ್ ಇರ್ತಿದ್ರು, ಅಪ್ಪ ಅಮ್ಮ ಕಪ್ಪಗಿರೋರು, ಮಗು ಬೆಳ್ಳಗಿರೋದು. ಅವಾಗ ನಾನು ಪೇರೆಂಟ್ಸ್ಗೆ ನಾನು ಕೇಳೋದು ಯಾಕೆ ಹಿಂಗೆ ಅಂತ. ಆ ಹೆಣ್ಣುಮಗಳ ಮೇಲೆ ಬಲಾತ್ಕಾರ ನಡೆದಿರ್ತಿತ್ತು, ಆದರೆ ತಂದೆ ಹೆಸರು ಕೊಡಲಿಕ್ಕೆ ಯಾರು ಮುಂದೆ ಬರೋದಿಲ್ಲ. ಅಂದರೆ ನಾನು ಹೇಳೋದು ಇಷ್ಟೇ, ಈ ಅವಮಾನಗಳನ್ನು ಸಹಿಸಿ ಬದುಕುವುದಿದೆಯಲ್ಲ ಅಲ್ವಾ, ಅದು ದೊಡ್ಡ ಒಂದು ಬದುಕಿಗೆ ಒಂದು ಅರ್ಥ ಇಲ್ಲದಂತಹ ಒಂದು ಬದುಕು ನಡೆಸ್ತಾ ಇರ್ತೀವಿ ನಾವು. ಗುಲಾಮಗಿರಿ, ಬಾಂಡೆಡ್ ಲೇಬರ್ಸ್, ಈ ರೀತಿ ಗುಲಾಮಗಿರಿ, ಬಾಂಡೆಡ್ ಲೇಬರ್ಸ್, ಆ ಮನೋಸ್ಥಿತಿಗೆ ಹೋಗಿಬಿಡುದು. ಏನೇ ಅನ್ಯಾಯ ಆದರೂ ಕೂಡ ಏನೋ ನಮ್ಮ ಪೂರ್ವ ಜನ್ಮದ ಪಾಪ ಹಿಂಗೇನೇನೋ ಅನ್ಕೊಳ್ಳೋದು. ಯಾಕಿದೆಲ್ಲ ಇನ್ನೂ ಇದೆ? ನಾವು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಶಿಕ್ಷಣ ಅಂತೀವಿ, ಎಲ್ಲರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೀವಿ, ಎಲ್ಲ ಇದ್ದೂ ಕೂಡ ಇನ್ನೂ ಕೂಡ ಯಾಕೆ ಅದೊಂದು ಜಡಗಟ್ಟಿದೆ ಸರ್. ಒಂದು ಆಮೇಲೆ ನನ್ನ ದೇಶದ ಜನಸಂಖ್ಯೆಯನ್ನು ಕೂಡ ನೋಡಬೇಕು. ಯಾಕೆಂದರೆ ಇಷ್ಟೋ ಜನ ಇವತ್ತಿಗೂ ಕೂಡ ನಾವು ಕಾಡಿನ ಒಳಗಡೆ ಹೋಗಿ ಎಲ್ಲ ಕೆಲಸ ಮಾಡಿದ್ವಿ. ಯಾರಿಗೂ ಅಭಿವೃದ್ಧಿ ಅಂದರೆ ನಾವೆಲ್ಲ ಏನು ಅಂದ್ಕೊಂಡಿದ್ವಿ, ನಾನು ಸಾಧನೆ ಶುರು ಮಾಡುವಾಗ ನನಗೆಲ್ಲರೂ ಕೇಳ್ತಾ ಇದ್ರು, ನೀವು ಎಷ್ಟು ದೊಡ್ಡದು ಹೋಗಿ ಬಿಲ್ಡಿಂಗ್ ಕಟ್ಟಬೇಕು, ಎಷ್ಟು ದೊಡ್ಡದಾಗಿ ನೀವು ಏನು ನಿಮ್ಮದು ಪ್ಲ್ಯಾನು ಅಂತ ಎಲ್ಲರಿಗೂ ಹೇಳ್ತಿದ್ದೆ. ಇವತ್ತಿಗೂ ಅದೇ ಹೇಳ್ತೀನಿ, ನಾವು ಕಟ್ಟಡಗಳನ್ನು ಕೆಲಸ ಅಲ್ಲ, ಹೃದಯಗಳನ್ನು ಕಟ್ಟುವ ಕೆಲಸಗಳನ್ನು ನಾವು ಮಾಡಬೇಕು. ಸೊ ಈ ಹೃದಯ ಕಟ್ಟುವ ಕೆಲಸ ಏನಿದೆಲ್ಲ, ಇದು ಅಷ್ಟು ಸರಳವಾದ ಕೆಲಸ ಅಲ್ಲ. ಇವತ್ತಿಗೂ ಕೂಡ ನಮ್ಮ ಸಮುದಾಯ ದೂರ ಹೋಗೋದು ಬೇಡ, ನಾವು ಇಲ್ಲೇ ತಡ್ಕೊಡಲ್ಲಿ ಒಂದು ವಿಲೇಜ್ ಇದೆ, ಅದಕ್ಕೆ ಹರಿಜನ ಕೆರೆ ಅಂತಾರೆ, ಹರಿಜನ ಕಾಲೋನಿ ಅಂತಾರೆ, ಹರಿಜನರ ಶಾಲೆ ಅಂತಾರೆ, ಅಲ್ಲಿ ಯಾವ ಅಭಿವೃದ್ಧಿಯೂ ಇಲ್ಲ. ಪಂಚಾಯತಿಯಲ್ಲಿ ನಮಗೆ ಸಮಾನತೆ ಇದೆ, ಆದರೂ ಕೂಡ ನಮ್ಮ ಮೇಲೆ ಯಾರಿದ್ದಾರೆ ಅಂದರೆ ಸರ್, ಇಲ್ಲಿ ಎರಡು ಥರದ್ದು. ಒಂದು, ನನ್ನನ್ನು ಅದೇ ರೀತಿಯಲ್ಲಿ ಬೆಳೆಸಿಬಿಟ್ಟಿದ್ದಾರೆ, ಪ್ರಶ್ನೆ ಕೇಳುವುದೇ ಒಂದು ತಪ್ಪು. ಇವತ್ತು ಕೂಡ ನೀವು ಮಕ್ಕಳು ನೋಡಿ, ಮಹಿಳೆಯರು ನೋಡಿ, ಆಮೇಲಿಂದ ಬಡ ಪುರುಷರಾಗಿರಲಿ, ಪವರ್ ಇಲ್ಲದಂಥ ಒಬ್ಬ ಪುರುಷ, ಅವನಿಗೆ ಅಸ್ತಿತ್ವ ಇಲ್ಲ ಅಂತಲ್ಲ, ಆಕೆಗೆ ಅಸ್ತಿತ್ವ ಇಲ್ಲ ಅಂತ, ಅಸ್ತಿತ್ವ ಇದೆ, ಆದರೆ ಆ ಅಸ್ತಿತ್ವವನ್ನು ಪ್ರಕಟಿಸಲು ಅವಕಾಶ ವಂಚಿತರವರು ಆಗ್ತಾರೆ. ದೇ ವಿಲ್ ಬಿ ಟಾರ್ಗೆಟೆಡ್. ಇವತ್ತು ನನಗೆ ಈ ಸಮಾಜದಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಆಗಿದೆ, ತುಂಬ ಕಷ್ಟ ಆಗಿದೆ. ಒಂದು, ನಮಗೆ ಹಿಂದೆ ಗಾಡ್ ಫಾದರ್ ಇಲ್ಲ. ಎರಡನೇದು, ನನಗೆ ಜಾತಿ ಇಲ್ಲ. ಅಂದು ಆ ಲೆವೆಲಲ್ಲಿ ಐ ವರ್ಗದವಳಲ್ಲ, ಆದರೂ ಕೂಡ ಇದನ್ನು ಸಾಧಿಸಬೇಕಾದ್ರೆ ಒಂದು ಟೀಮ್ ಆಗಿ ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಹೆಣ್ಮಕ್ಳಿಗೆ ತುಂಬ ಚಾಲೆಂಜಸ್, ಸವಾಲ್ಸ್ಗಳನ್ನು ಎದುರಿಸಿದ್ದೀವಿ ನಾವು, ತುಂಬ ಸವಾಲುಗಳನ್ನು ನಾವು ಎದುರಿಸಿದ್ದೀವಿ. ಈಗ ನಮ್ಮ ಬುಡಕಟ್ಟು ಜನ ಆಗಿರಬಹುದು, ನಮ್ಮ ಹಿಂದುಳಿದ ವರ್ಗ ಜನ, ಅದು ಹಿಂದುಳಿದವ್ರು ಯಾರೇ ಆಗಿರ್ಬೋದು, ಬ್ರಾಹ್ಮಣರಲ್ಲಿ ಕೂಡ ಹಿಂದುಳಿದವರು ಇದ್ದಾರೆ, ಲಿಂಗಾಯತರಲ್ಲಿದ್ದಾರೆ, ಮರಾಠರಲ್ಲಿ ಇದ್ದಾರೆ, ಕ್ರಿಶ್ಚಿಯನ್ಸ್ರಲ್ಲಿ ಇದ್ದಾರೆ, ಎಲ್ಲ ಸಮುದಾಯಗಳಲ್ಲಿ, ಎಲ್ಲ ಜಾತಿಗಳಲ್ಲಿ, ಎಲ್ಲ ಧರ್ಮಗಳಲ್ಲಿ ಹಿಂದುಳಿದವರು ಇದ್ದಾರೆ. ಇವತ್ತಿಗೂ ಕೂಡ ಅವರೇನು ಒಪ್ಕೊಳ್ತಾರಂದರೆ, ನನ್ನ ಬದುಕಿಷ್ಟೇ ಸಾಕಪ್ಪ, ಇವತ್ತೇನು ಸಿಗ್ತದೆ ಅಷ್ಟೇ ಸಾಕಪ್ಪ, ನನಗೆ ಇದಕ್ಕಿಂತ ಜಾಸ್ತಿ ಅಂತ ಕೇಳಿದರೆ ತಪ್ಪಾದೀತೇನು. ಮತ್ತೆ ಓದುವುದು ಅಂತೀವಲ್ಲ, ಶಿಕ್ಷಣ ಪಡ್ಕೊಂಡಿದ್ದಾರೆ, ಅವರಲ್ಲಿ ಕೂಡ ಸಂಪ್ರದಾಯ ಕಡಿಮೆ ಆಗಿಲ್ಲ. ಸಂಪ್ರದಾಯ ಇರಲಿ, ಆದರೂ ಹಿಮ್ಮುಖವಾಗಿತ್ತು ಆ ಸಂಪ್ರದಾಯ ಅಂದರೆ ಅದನ್ನು ಸ್ವಲ್ಪ ಮೆಟ್ಟಿ ದಾಟಿ ಬರಬೇಕು ಅನ್ನೋಂಥದ್ದು ಕಲಿತವ್ರಿಗೆಲ್ಲ ಆದರೂ ಇರಬೇಕು. ಇನ್ನು ವಿದ್ಯೆ ಇಲ್ಲದಂಥವ್ರು, ಅನಕ್ಷರಸ್ಥರು, ಅವ್ರಿಗೆ ಸಹಜವಾಗಿ ಆ ಸಂಪ್ರದಾಯದ ಹೆಜ್ಜೆಯೊಳಗೆ ಇಟ್ಟುಕೊಂತ ಬರ್ತಾ ಇರ್ತಾರೆ. ಅವನ್ನ ಮೀರಿಸ್ಲಿಕ್ಕೂ ಕೂಡ ನಾವು ಪ್ರಯತ್ನ ಮಾಡಬೇಕು. ಇವೆರಡೂ ಆಗ್ತಾ ಇಲ್ಲ. ಮತ್ತು ಹಿಂಗೆ ಹೋದರೆ ಯಾವಾಗ ಅದು ಸಮಾನತೆ ಬರುವುದು? ಸರ್, ಈಗ ನಾನು ಚೀಫ್ ಜಸ್ಟಿಸ್ ಮೋಹನ್ ದಾಸ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಚೀಫ್ ಜಸ್ಟಿಸ್ ಮೋಹನ್ ದಾಸ್ ಅವರು ನನ್ನ ಗೆಳೆಯ ವಿಠಲ್, ಒಂದು ಸಂವಿಧಾನ ಓದು ಕಾರ್ಯಕ್ರಮವನ್ನೇ ಪ್ರಾರಂಭ ಮಾಡಿಕೊಂಡ್ರು. ಇಡೀ ರಾಜ್ಯಾದ್ಯಂತ ಅದು ನಡೆಯಿತು. ಈಗ ಒಂದು ಎಲ್ಲ ಧರ್ಮಗಳಲ್ಲಿ ಏನಿದೆ ಅಂದರೆ ಗ್ರಂಥಗಳನ್ನು ಆ ಪಂಡಿತರೇ ಹೇಳಬೇಕು, ಅವರೇ ಓದ್ಕೊಬೇಕು. ಲ್ಯಾಟಿನ್ ಭಾಷೆ ನನಗೇನು ಗೊತ್ತಾಗತ್ತೆ ಸರ್ ಚರ್ಚಲ್ಲಿ? ಲ್ಯಾಟಿನ್ ಭಾಷೆಯಲ್ಲಿ ನೀವು ಪೂಜೆ ಮಾಡಿದ್ರೆ ನನಗೆ ಗೊತ್ತಾಗತ್ತಾ ಸರ್? ಅರಬಿಯಲ್ಲಿ ನೀವು ಪ್ರಾರ್ಥನೆ ಹೇಳಿದರೆ ಲೋಕಲ್ ಮನುಷ್ಯನಿಗೆ ಗೊತ್ತಾಗತ್ತಾ ಸರ್? ಅಂದರೆ ಈ ಭಾಷಾ ತಂತ್ರಗಾರಿಕೆ ಅನ್ನುವಂಥದ್ದು ಕೂಡ ಇವತ್ತಿಗೂ ಅವರ ಕಪಿಮುಷ್ಟಿಯಲ್ಲಿದೆ. ಅವರು ಕ್ರೈಸ್ತರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಹಿಂದೂ ಆಗಿರಬಹುದು, ಯಾಕಂದರೆ ಅದನ್ನು ಈಸಿಯಾಗಿ ಬಿಟ್ಕೊಡ್ಲಿಕ್ಕೆ ಇವತ್ತಿಗೂ ಕೂಡ ರೆಡಿ ಇಲ್ಲ. ಅಲ್ಲಿ ಎಲ್ಲರೂ ಯಾರಿದ್ದಾರೆ? ಮತ್ತೆ ಪುರುಷರೇ ಇದ್ದಾರೆ. ಅಂದರೆ ಈ ವ್ಯವಸ್ಥೆಯನ್ನು ಹೀಗೆ ಇಟ್ಕೋಬೇಕು ಸರ್, ಈ ವ್ಯವಸ್ಥೆಯನ್ನು ಹೀಗೆ ಇಟ್ಕೊಂಡ್ರೆ ಸರಿ. ಆದರೆ ನೀವು ಹೇಳುವ ಹಾಗೆ ನಾವು ಸಂವಿಧಾನ ಓದು ಪುಸ್ತಕ, ಅಟ್ಲೀಸ್ಟ್ ನಮ್ಮ ಹಕ್ಕುಗಳೇನಿದೆ, ನನ್ನ ಬದುಕುವ ಹಕ್ಕುಗಳೇನಿದೆ, ಮಾನವ ಹಕ್ಕುಗಳು ಆಸ್ ಅ ಪರ್ಸನ್, ನಾನು ಒಬ್ಬ ವ್ಯಕ್ತಿಯಾಗಿ ಮಾನವ ಹಕ್ಕುಗಳೇನಿದೆ, ಈ ಮಾನವ ಹಕ್ಕುಗಳಿಗೆ ಕ್ಲಿಯರ್ ಆಗಿ ಸಂವಿಧಾನದಲ್ಲಿ ಹೇಳ್ತೀವಿ. ಈ ದೇಶದಲ್ಲಿ ಯಾವುದೇ ಬಣ್ಣದ, ಯಾವುದೇ ವರ್ಗದ, ಯಾವುದೇ ಲಿಂಗದ ಒಂದು ಜೀವ ಹುಟ್ಟಿದ್ರೆ ಅದಕ್ಕೆ ಸಂಪೂರ್ಣವಾಗಿ ಬದುಕುವ ಹಕ್ಕಿದೆ, ಅದಕ್ಕೆ ಜೀವಿಸುವ ಹಕ್ಕಿದೆ, ಆ ಒಂದು ಜೀವಕ್ಕೆ ಶಿಕ್ಷಣದ ಹಕ್ಕಿದೆ, ಆಶ್ರಯದ ಹಕ್ಕಿದೆ, ಸಂರಕ್ಷಣೆಯ ಹಕ್ಕಿದೆ, ಕಾನೂನಾತ್ಮಕ ಎಲ್ಲ ಹಕ್ಕುಗಳಿವೆ ಅಂತ ಹೇಳಿದ್ರೂ ಕೂಡ ಎಲ್ಲಿ ಅದು ಇವತ್ತಿಗೂ ಕೂಡ ಆಗ್ತಾ ಇದೆ? ಸರ್ಕಾರಿ ಶಾಲೆಗಳು, ಅವು ಹಿಂದಿನ ಕಾಲದಲ್ಲಿ 70 ವರ್ಷಗಳ ಊಟಕ್ಕೆ ನಮಗೆ ಇರಲಿಲ್ಲ. ನಾನೇ ಪ್ರೆಸೆಂಟೇಷನ್ ಸ್ಕೂಲಲ್ಲಿ ಮಧ್ಯಾಹ್ನ ಉಪ್ಪಿಟ್ಟು ಬರ್ತಿತ್ತು ಎಲ್ಲಿಂದ, ಬೇರೆ ದೇಶದಿಂದ. ಆ ಉಪ್ಪಿಟ್ಟನ್ನು ಕುದಿಸಿ ನಮಗೆ ಕೊಡ್ತಿದ್ರು, ನಾವು ಸಾಲಾಗಿ ನಿಂತು ಉಪ್ಪಿಟ್ಟನ್ನು ತಿನ್ಕೊಂಡು ಶಾಲೆ ಓದಿದಂಥವರು. ಈಗ ಒಂದು ಹಂತದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ನಾನು ಹೇಳ್ತೇನೆ, ಖಂಡಿತವಾಗಿ ನಾವು ಒಪ್ಪಿಕೊಳ್ತೇನೆ. ಯಾಕಂದರೆ ನಾನು ನೋಡಿದಂಥ ಏರಿಯಾ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅಭಿವೃದ್ಧಿಯ ಪಥದಲ್ಲಿ ನನ್ನ ದೇಶ ಇದೆ. ಅಟ್ಲೀಸ್ಟ್ ಈಗ ಸರ್ವರಿಗೂ ಶಿಕ್ಷಣ, ಸಾರ್ವತ್ರಿಕ ಶಿಕ್ಷಣದಿಂದ ಒಂದು 8ನೇ 9ನೇ ಕ್ಲಾಸ್ ತನಕ ಆದರೂ ಹೆಣ್ಣುಮಕ್ಕಳು ಓದ್ಲಿಕ್ಕತ್ತಾರೆ. ಆದರೂ ಯುವತಿಗೂ ಕೂಡ ನಾವು ಬಡತನದ ರೇಖೆಯಲ್ಲಿರುವಂಥ ಸಮಾಜದ ಹೆಣ್ಣು ಮಕ್ಕಳಿಗೆ ನೋಡುವಾಗ, ಗಂಡು ಹುಡುಗರಿಗೆ ನೋಡುವಾಗ, ಅವರಿಗೆ ಶಿಕ್ಷಣ ಅಲ್ಲಿಗೆ ಸ್ಟಾಪ್. ಅವ್ರು ಹೇಳ್ತಾರೆ ಇನ್ನು ಕಲಿತು ನಾವೆಂತ ಮಾಡೋದು, ಮತ್ತೆ ನಾವು ಇದೇ ಕೆಲಸ ಮಾಡಬೇಕು, ಇದೇ ಗಾರೆ ಕೆಲಸ ಮಾಡಬೇಕು, ಇದೇ ಬುಟ್ಟಿ ಹೆಣಿಬೇಕು, ಇದೇ ಚಮ್ಮಾರಿಕೆ ಮಾಡಬೇಕು, ಇದೇ ಕುಂಬಾರಿಕೆ ಮಾಡಬೇಕು. ಆದರೆ ಇವತ್ತು ಕುಂಬಾರಿಕೆ ಕೂಡ ಅಳಿದು ಹೋಗಿದೆ, ಚಮ್ಮಾರಿಕೆ ಕೂಡ ಅಳಿದು ಹೋಗ್ತದೆ. ಅಂದರೆ ಇಲ್ಲಿ ಸರ್ ಸಮಾನತೆಗೆ ನನ್ನ ಪ್ರಕಾರ ಒಂದು ವಿದ್ಯೆ ಜೊತೆಗೆ ನನಗೆ ಉದ್ಯೋಗ ಕೂಡ ಬೇಕು ಸರ್. ಹೌದು, ನಾನು ತಲೆಯೆತ್ತಿ ನಡಿಬೇಕಂದ್ರೆ ನನಗೆ ಅದನ್ನು ಕಲ್ಪಿಸೋರು ಯಾರು? ಆ ಜವಾಬ್ದಾರಿ ಯಾರ್ದು? ಸ್ಟೇಟ್ ಜವಾಬ್ದಾರಿ ಅದು. ಇಂಗ್ಲೀಷ್ನಲ್ಲಿ ಸ್ಟೇಟ್ ಅಂದರೆ ಸರ್ಕಾರ ಅಂತ, ಸ್ಟೇಟ್ ಜವಾಬ್ದಾರಿ ಅದು. ಅದನ್ನು ನಾವು ಎಲ್ಲಿ ನೋಡ್ತಾ ಇದ್ದೀವಿ? ಆಮೇಲಿಂದ ನಾನು ಈ ಗೌಡಿಕೆ, ಈಗ ನೋಡಿ ಸರ್, ಮನುಷ್ಯಂದು ಸ್ವಭಾವ ಏನಂದರೆ ನಾನು ಯಾವಾಗೂ ಮೇನ್ ಸ್ಟ್ರೀಮಲ್ಲಿ ಇರಬೇಕು, ನನ್ನ ಕೈ ಕೆಳಗೆ ಇಷ್ಟು ಜನ ಇರಬೇಕು, ಆ ತನ ಹೋಗಬೇಕು ಅಂತ ನಾ ಹೇಳ್ತೀನಿ. ಈಕ್ವಾಲಿಟಿ ಅಂದರೆ ನಿನ್ನ ಆಸ್ತಿನ ನನಗೆ ಕೊಡಬೇಡ, ನಾನು ಹಿಂಗೆ ಇರ್ತೀನಿ, ನಿನ್ನ ಜೊತೆನೇ ಕೆಲಸ ಮಾಡ್ತೀನಿ, ನಿನ್ನ ಜೊತೆ ಈಕ್ವಲ್ ಆಗಿ ಕೂತ್ಕೊಳ್ಳೋ ಅವಕಾಶ ಆದರೂ ನನಗೆ ಕೊಡು. ಅದೆಲ್ಲಿ ಸಿಗ್ತಾ ಇದೆ ಸರ್? ಹೆಣ್ಣಿಗೂ ಸಿಗ್ತಾ ಇಲ್ಲ, ಗಂಡಿಗೂ ಸಿಗ್ತಾ ಇಲ್ಲ. ಒಂದು ಸರಿ ದಣಿ ಅಂತ ಅಂದರೆ ಸಾಕು, ನಾನು ಅಲ್ಲಿ ಆಟೋಮೆಟಿಕ್ಕಾಗಿ ಅವನ ಅಥವಾ ಅವಳ ಆಳಾಗಿ ಸೆಕೆಂಡ್ ಲೈನಲ್ಲಿ ಬಂದುಬಿಡ್ತೀನಿ. ಆ ಒಂದು ಮಾನಸಿಕ ಸಮಾನತೆ ಕೂಡ ನಾವು ಮುಖ್ಯ, ಅದು ಬಹಳಷ್ಟು ಮುಖ್ಯ. ಮಾನಸಿಕ ಸಮಾನತೆ ಅನ್ನುವಂಥದ್ದು ಏನಿದೆ ಸರ್, ಎಲ್ಲಿ ತನಕ ಮನುಷ್ಯ ಈ ಹೃದಯಗಳನ್ನು ಕಟ್ಟುವ ಕೆಲಸ ಮಾಡೋದಿಲ್ವೋ, ಮನಸ್ಸುಗಳನ್ನು ಕಟ್ಟುವ ಕೆಲಸ ಮಾಡೋದಿಲ್ವೋ, ಬಹುಶಃ ಅಸಮಾನತೆ ಅನ್ನುವಂಥದ್ದು ಹಿಂಗೇನೆ. ಇದು ನನ್ನ ದೇಶದಲ್ಲಿ ಮಾತ್ರ ಅಲ್ಲ, ನಾನು ಸೌತ್ ಆಫ್ರಿಕಾದಲ್ಲಿ ಓದಕ್ಕೆ ಹೋದಾಗ ಅಲ್ಲಿ ಕೂಡ ನನಗೆ ತುಂಬ ಶಾಕ್ ಆಯಿತು. ಅವಾಗ ಅನ್ನಿಸ್ತು ನನ್ನ ದೇಶ ಪರವಾಗಿಲ್ಲ, ಆದರೆ ತುಂಬ ಸಮಸ್ಯೆಗಳಿದೆ, ದೆನ್ ಓಕೆ. ಅಟ್ಲೀಸ್ಟ್ ಅಲ್ಲಿ ವೈಟ್ಸ್ಗೆ ಮತ್ತು ಬ್ಲ್ಯಾಕ್ಸ್ಗೆ ಮದುವೆ ಆಗ್ತಿತ್ತು. ವೈಟ್ ಮತ್ತು ಬ್ಲ್ಯಾಕಿಗೆ ಹುಟ್ಟಿದ ಮಗು ನನ್ನ ಕಲರ್ ಇರ್ತಿತ್ತು, ಅದಕ್ಕೆ ಅವರು ಕಲೆಟ್ಸ್ ಅಂತ ಕರಿತಿದ್ರು. ಇವರು ಕೂಡ ಮಗುನ ಸ್ವೀಕಾರ ಮಾಡ್ತಾ ಇರಲಿಲ್ಲ, ಇವರು ಕೂಡ ಮಗುನ ಬ್ಲ್ಯಾಕ್ಸ್ ಕೂಡ ಒಪ್ಪಿಕೊಳ್ಳುತ್ತಾ ಇರಲಿಲ್ಲ, ವೈಟ್ಸ್ ಕೂಡ ಒಪ್ತಾ ಇರಲಿಲ್ಲ. ಆ ಮಗು ಇಬ್ಬರ ಬಣ್ಣದ ನಡುವೆ ಕಲೆಟ್ಸ್ಗೆ ಅಂತಲೇ ಒಂದು ಸ್ಕೂಲ್ ಬೇರೆ, ಅವ್ರಿಗೆ ಚರ್ಚ್ ಬೇರೆ. ಅಂಥ ಹುಟ್ಟಿದ ಮಕ್ಕಳನ್ನು ಜೋಪಾನ ಮಾಡ್ತಿರುವಂಥದ್ದು ಅಲ್ಲಿನ ಸರ್ಕಾರ. 80 ರ್ಯಾಂಡ್ಸ್ ಕೊಡ್ತಿತ್ತು ಆ ಮಕ್ಕಳ ಪಾಲನೆ ಪೋಷಣೆಗೆ. ಅಂದರೆ ಮತ್ತೆ ಮನೆಗಳು ನೋಡಿದ್ರು, ಯಾವ ಸೌಕರ್ಯನೂ ಇಲ್ಲ ಅಲ್ಲಿ, ಇನ್ನೂ ಕೂಡ ಅದೇ ಥರ ಇದೆ. ಅಂದರೆ ಇದು ಸೌತ್ ಆಫ್ರಿಕಾ, ಆಫ್ರಿಕನ್ ಕಂಟ್ರೀಸ್ ಮತ್ತು ಇಂಡಿಯಾ, ಏಷ್ಯಾನ ಹೋಲಿಸಿ ನಾನು ಕಂಪೇರ್ ಮಾಡಿದ್ದೇನೆ ತುಂಬ ಅಷ್ಟು ಸರಿ. ಮಾಡುವಾಗ ನನಗೆ ಅನಿಸ್ತಿತ್ತು ಈ ಮನಸ್ಸುಗಳ ಕೆಲಸಗಳು ಜಾಸ್ತಿ ಆಗಬೇಕು, ಆವಾಗ ಸಮಾನತೆ, ಒಪ್ಪಿಕೊಳ್ಳುವಿಕೆ, ಸ್ವೀಕರಿಸುವಂಥದ್ದು. ಈ ಸ್ವೀಕರಿಸುವ ಮನಸ್ಥಿತಿ ಎಲ್ಲಿ ತನಕ ಇಲ್ವೋ ಅಲ್ಲಿ ತನಕ ಸರ್ ಬಹುಶಃ ನಾವು ಉದ್ಧಾರ ಆಗೋದು ಕಷ್ಟ ಅಂತ. 10 ಸರಿ ಬಾಬಾ ಸಾಹೇಬ್ ಹುಟ್ಟಿ ಬಂದರೂ ಕೂಡ, ಗಾಂಧಿ 1000 ಸರಿ ಹುಟ್ಟಿ ಬಂದರೂ ಕೂಡ, ಈ ಸ್ವೀಕರಿಸುವ ಅಥವಾ ಒಪ್ಪಿಕೊಳ್ಳುವಿಕೆ ಇಲ್ಲದಿದ್ರೆ ಮುಂದೆ ಹೋಗೋಕ್ಕಿಂತ ಉಲ್ಟಾ ವಾಪಸ್ ರಿವರ್ಸ್ ಹೊಡಿತೀವೇನೋ ಅಂತ ಅನಿಸ್ತದೆ. ಇದೊಂಥರ ಜಾತಿ ಏನಿದ್ದ ಹಾಗೆ ಒಂದರಿಗೆ ಕೆಳಗೆ ಒಂದು ಲೇಬೇಕಾಗುತ್ತೆ. ಹಾಗಾಗಿ ನಾವು ಒಂದು ಕಡೆ ಅವ್ರಕ್ಕಿಂತ ಮ್ಯಾಲಿದ್ದೇನೆ ಅಂದ್ರೆ ನಮ್ಗಿಂತ ಇನ್ನೊಬ್ರು ಮ್ಯಾಲಿದಾರ ಅನ್ನುವಂಥದ್ದು ಕೂಡ, ನಾವೊಬ್ಬರು ಸುಪೀರಿಯರ್ ಇನ್ನೊಬ್ಬರಿಗೆ ಇನ್ಫೀರಿಯರ್. ಹೌದಲ್ಲ, ಖಂಡಿತ. ಆ ರೀತಿ ಬೇಕಾಗಿಲ್ಲ. ಮಾನಸಿಕವಾಗಿ ನಮಗೆ ಸಮಾನತೆ ಕೊಡಿ, ಹೃದಯದಲ್ಲಿ ಒಂದು ಸ್ವಲ್ಪ ಅವಕಾಶ ಕೊಡಿ. ನಾವೆಲ್ಲರೂ ಕೈ ಹಿಡಿದು ಹೆಜ್ಜೆ ಹಾಕುವಂಥ ಸಂದರ್ಭದೊಳಗೆ ನಾವಿದ್ದೀವಿ. ಹಿಂಗಿದ್ದಾಗ ಮಾತ್ರ ನಾವು ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ, ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಖಂಡಿತ ಸರ್. ಅಲ್ವಾ, ಈಗ ನನಗೆ ಮಕ್ಕಳದು ಮಕ್ಕಳನ್ನು ನೋಡ್ತೇವೆ ನಾವು. ಒಂದು ಸಣ್ಣ ಒಂದು ಸ್ಕೂಲ್ನಲ್ಲಿ ನಾನು ಹೋಗುವಾಗ, ಮೊನ್ನೆ ಒಂದು ಸ್ಕೂಲಿಗೆ ಹೋಗಿದ್ದೆ ನಾನು, ಆ ಸ್ಕೂಲಲ್ಲಿ ಕೆಲಸ ಹೋಗುವಾಗ ಅಲ್ಲಿ ಎಲ್ಲ ಮಿಕ್ಸ್ ಗ್ರೂಪ್ ಇತ್ತು, ಎಲ್ಲ ಮಕ್ಕಳು ಮಿಕ್ಸ್ ಆಗಿದ್ದರು. ಅಲ್ಲಿ ಅವ್ರ ಹೆಸರು ನಜ್ಮಾ, ಸಿದ್ದಪ್ಪ, ಹಿಂಗೆ ಬೇರೆ ಬೇರೆ ಬೇರೆ ಮಕ್ಕಳು. ನನಗೆ ಖುಷಿಯಾಯಿತು. ನಾನು ಟೀಚರ್ಗೆ ಹೇಳಿದೆ, ಇಲ್ಲಿ ಎಲ್ಲ ಮಕ್ಕಳಿಗೆ ನೀವು ಅಡ್ಮಿಷನ್ ಕೊಡ್ತೀರಾ? ಹೌದು ಮೇಡಮ್, ನಾವು ಎಲ್ಲ ಮಕ್ಕಳಿಗೆ ಅಡ್ಮಿಷನ್ ಕೊಡ್ತಿದ್ದೀವಿ. ಆ ಎಲ್ಲ ಶ್ರೀಮಂತರ ಮಕ್ಕಳು, ಬಡವರ ಮಕ್ಕಳು, ನೋಡಿ ಶಾಲೆಯಲ್ಲಿ ನಮಗೆ ಪ್ರಾರಂಭ ಆಗೋದೇ ನಮ್ಮ ಬುನಾದಿ ಶಾಲೆಯಿಂದ. ಹೌದು, ಆ ಅಂಗನವಾಡಿಯಿಂದ ಹಿಡ್ಕೊಂಡು ಡಿಗ್ರಿ ಮಾಡೋ ತನಕ, ಅಂದರೆ ಆ ಡಿಗ್ರಿ ಕೂಡ ನಮ್ಮದು ಏನು ಹೆಂಗಿರ್ತದೆ ಸರ್, ಅಲ್ಲಿ ಕೂಡ ನಮಗೆ ತೊಳಲಾಟ ಇರ್ತದೆ ರೀ. ಆ ಟೀನೇಜು, ಆ ಯೂತ್, ಯೌವನ, ಅಲ್ಲಿ ನಮಗೆ ಸ್ವಲ್ಪ ಗಲಾಟೆ ಇರ್ತದೆ. ನಾವು ಇದನ್ನು ಅರ್ಥ ಮಾಡಿಕೊಂಡು, ಇದನ್ನು ನಾನು ಮುಖ್ಯವಾಗಿ ಹೇಳ್ತೀನಿ, ಪಠ್ಯದಲ್ಲಿ ಬದಲಾವಣೆ ಆಗಬೇಕು, ಅದರಲ್ಲೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ಆದರೆ ಪಠ್ಯದಲ್ಲಿ ಬದಲಾವಣೆ ಆದರೂ ಕೂಡ ಅಲ್ಲಿ ಪಾಠ ಹೇಳೋವ್ರ ಮನಸ್ಥಿತಿ ಹೆಂಗಿರುತ್ತೆ? ಅದು ಕೂಡ ಬದಲಾವಣೆ, ಬದಲಾವಣೆ ಆಗಲೇಬೇಕು. ಅವ್ರ ಮನಸ್ಸೇ ಕೆಟ್ಟಿತ್ತು ಅಂದರೆ ಯಾವ ಪಠ್ಯನೂ ಏನು ಮಾಡೋಕ್ಕಾಗಲ್ಲ, ಆಗಂಗಿಲ್ಲ ಸರ್. ಅಲ್ವಾ, ಅದಕ್ಕಾಗಿ ನೀವು ಹೇಳಿದಲ್ಲ ಸ್ಟೇಟ್, ಆ ಸ್ಟೇಟ್ ಯಾವ ಮನೋಸ್ಥಿತಿಯಲ್ಲಿದೆ ಅದರ ಮೇಲೆ ಸಮಾಜ ನಿರ್ಮಾಣ ಆಗ, ಅದು ಆ ರೀತಿಯಾಗಿ ಆಗೋದು ಸಹಜನೇ ಅಲ್ವಾ. ಮತ್ತು ಆ ಬದಲಾವಣೆ ಸಮಾಜದಲ್ಲಿ ಒಂದೊಂದು ಟೈಮ್ನಾಗಿ ಮೇಲೆ ಹೋಗಿರ್ತದೆ, ಒಂದೊಂದು ಟೈಮ್ ಕೆಳಗೆ ಬರುತ್ತೆ, ಇದು ಆಗ್ತಾನೆ ಇರುತ್ತೆ. ಯಾವುದು ಶಾಶ್ವತ ಅಲ್ಲ, ಸುಳ್ಳಂತರೂ ಶಾಶ್ವತ ಅಲ್ವೇ ಇಲ್ಲ. ಇವತ್ತಲ್ಲ ನಾಳೆ ಅದು ಕೂಡ ಹೋಗುತ್ತೆ. ಬದುಕಿನ ಪಯಣದೊಳಗೆ ಇಷ್ಟೆಲ್ಲ ಹೆಜ್ಜೆಗಳನ್ನು ಹಾಕಿದ್ರಿ, ಏನನ್ಸುತ್ತೆ ಒಟ್ಟಾರೆ, ಈ ಎಲ್ಲಿ ಬಂದು ನಿಂತೀನಿ, ಇನ್ನೂ ಇದೆ ಈ ಗುರಿ, ಅದನ್ನು ದಾಟಬೇಕಾಗಿದೆ ಹಂಗನ್ಸುತ್ತಾ? ಖಂಡಿತ ಸರ್, ನನಗನ್ಸುತ್ತೆ. ನಾನು ಸುಮಾರು 33 ವರ್ಷ ಪ್ರೀತಿಯ ಪಯಣ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ಅಂತ ಅಂದ್ಕೊಂಡಿದ್ದಕ್ಕೆ ಬಹುಶಃ ನಾನು ಕೂಡ ಇದನ್ನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗಿದೆ. ಲವ್ ಈಚ್ ಅದರ್, ನಿನ್ನಂತೆ ನೀನು ಪರರನ್ನು ಪ್ರೀತಿಸು ಅಂತ. ನನಗೆ ನಾನು ಎಷ್ಟು ಪ್ರೀತಿ ಮಾಡ್ತೀನೋ ಹಾಗೆ ನಾನು ನನ್ನ ಮುಂದಿರೋರನ್ನು ನೋಡಬೇಕಾಗತ್ತೆ. ಅದು ಅಲ್ಲಿ ಯಾವುದು ಅಡ್ಡ ಬರಬಾರ್ದು, ಅವರ ಸ್ಥಾನಮಾನಗಳಾಗಲಿ, ನನ್ನ ಸ್ಥಾನಮಾನಗಳಾಗಲಿ, ಅವ್ರ ಪವರ್ ಆಗಲಿ, ನಥಿಂಗ್ ನಥಿಂಗ್ ಯಾವುದು ಬರಬಾರ್ದು. ಮಾಡಲಿಕ್ಕೆ ಸರ್ ಈಗ ನಾನು 50 ಗಡಿ ದಾಟಿದ್ದೀನಿ ಸರ್, ಇದೆಲ್ಲ ನನ್ನ ಮಾಡಿದಿರಿ. ವಯಸ್ಸು ಅಂದರೆ ಸುಮ್ಮನೆ ಸಂಖ್ಯೆ ಅದು ಅಲ್ವಾ. ಮತ್ತೆ ಎಲ್ಲರೂ ಒಂದೊಂದು ಹಂತ ದಾಟ್ಕೊಂತ ನಮ್ಮ ಎಲ್ಲ ಹೋಗ್ಬೇಕು, ಮಾಗಬೇಕು. ಆ ಹಿರಿತನಕ್ಕೆ ಒಳಗಡೆ ಇದೆಯಲ್ಲ, ಬರೇ ವಯಸ್ಸಾಗುವುದಲ್ಲ, ಆ ವಯಸ್ಸಿಗೆ ತಕ್ಕಂತೆ ನಾವು ಕೂಡ ಪ್ರಬುದ್ಧರಾಗಬೇಕು. ಇರಲಿಲ್ಲ ಅಂದ್ರೆ ಆ ವಯಸ್ಸಿಗೆ ಬೆಲೆ ಇರೋದಿಲ್ಲ. ಇಷ್ಟೆಲ್ಲಾನು ಹೇಳಬೇಕು ಅಂತ ಹೇಳಿದ್ರೆ, ನಾವು ಪ್ರೀತಿಸಬೇಕು ಅಂತೇಳಿದ್ರೆ ನಮ್ಮನ್ನು ಪ್ರೀತಿಸಬೇಕು, ನಾವು ಇನ್ನೊಬ್ಬರನ್ನು ಪ್ರೀತಿಸಬೇಕು, ಪ್ರೀತಿಯಿಂದ ತುಂಬಿರಬೇಕು ಈ ಜಗತ್ತು. ಇದು ಸಾಧ್ಯತೆ ಇದೆ, ಖಂಡಿತ. ಸುಮ್ಮನೆ ಹೊಟ್ಟೆ ಕಿಚ್ಚಪಡೋದು, ಕಾಲಿಳಿಯೋದು, ಮೇಲು ಕೀಳು ಅಂತ ನೋಡ್ಕೊಳ್ಳೋದು, ಅವ ಬಿದ್ದ್ರೆ ನಗೋದು, ಅವ ಕೆಡೋಲಿಕ್ಕೆ ಪ್ರಯತ್ನ ಮಾಡೋದು, ಇದರಿಂದ ಯಾರಿಗೆ ಲಾಭ ಇದೆ ಅಲ್ವಾ ಸರ್? ನಂದು ಒಂದು ಇದಕ್ಕೆ ನೀವು ಹೇಳಿದಕ್ಕೆ ಹೇಳ್ತೀನಿ, ಇನ್ನೊಬ್ಬರ ಬಗ್ಗೆ ಕೆಟ್ಟು ಬಯಸ್ತಿರ್ತಾನಲ್ಲ ಸರ್, ಅವನೇ ಫಸ್ಟ್ ತನ್ನ ರಕ್ತನ ಸುಟ್ಕೊಳ್ಬೇಕು. ಮಸಿ ಹಚ್ಚ ಅವನ ಕೈ ಮೊದಲೇ ಮಸಿ ಆಗುತ್ತೆ ಅಂತ. ನೀವು ಅನೇಕ ಸ್ತರದ ಹೋರಾಟದಲ್ಲಿ ಮತ್ತೆ ವೈವಿಧ್ಯಮಯವಾದಂಥ ಶೋಷಣೆಗೆ ಒಳಗಾದಂಥವ್ರನ್ನ ಕಂಡು ಮನ ಕಲಕಿ ನಾನು ಅವ್ರಿಗೆ ಏನಾದರೂ ಮಾಡಬೇಕು ಅಂತೇಳಿ ಪಣ ತೊಟ್ಟು ಅದನ್ನು ಸಾಧನೆ ಮಾಡಲಿಕ್ಕೆ ಎಷ್ಟು ಸಾಧ್ಯನೋ ನಿಮ್ಮ ಕೈಯಿಂದ, ಮತ್ತೆ ಒಂದು ಸಂಸ್ಥೆ ಕಟ್ಟಿ ಅದರ ಮೂಲಕ ಏನೆಲ್ಲನೂ ಮಾಡಲಿಕ್ಕೆ ಸಾಧ್ಯ ಅಷ್ಟು ನೀವು ಮಾಡಿದಿರಿ. ಅನೇಕ ಕಾರ್ಯಕ್ರಮಗಳನ್ನು ಇನ್ನೂ ಕೂಡ ಹುಮ್ಮಸ್ಸೇನು ಕಡಿಮೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ನಿಮ್ಮ ಹೋರಾಟ, ನಿಮ್ಮ ದೃಢವಾದ ಹೆಜ್ಜೆ ಎಲ್ಲವೂ ಸಮಾಜಕ್ಕೆ ಒಳ್ಳೆಯದು ಮಾಡಲಿ, ನಿಮ್ಮ ಜೊತೆಗೆ ಸಮಾಜ ಕೂಡ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಿಮಗೂ ಧನ್ಯವಾದಗಳು ಸರ್. ಇದುವರೆಗೆ ಡಾಕ್ಟರ್ ಇಸಾಬೆಲ್ಲಾ ಝೇವಿಯರ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು HB ರಾಮಡಗಿ. ಇನ್ನು ಮುಂದೆ ಕೇಳಿ ಗಿಗಿ ಪದ. ಕಲಾವಿದರು ಬೆಳ್ಳಿಗಟ್ಟಿಯ ಮಹಾದೇವಪ್ಪ ಮಲ್ಲಪ್ಪ ಹರಿಜನ್ ಹಾಗೂ ಸಂಗಡಿಗರು. ದೇಶದೊಳಗ ಮೋಸದಿಂದ ಘಾಸಿಯಾಗುವವರು ಬಹಳ ಸೋಸಿ ಹೇಳ. ಇಡಬೇಕು, ಕಾಶೀಶವರದ ದೋಸೆಯಲ್ಲಿ ಬರಬೇಕು, ಆಶಾ ತೀರಿದ ಮ್ಯಾಲ ಹೋಗುದು ಮುಂದ ಕೈಲಾಸಕ್ಕ. ಪ್ರತ್ಯಕ್ಷ ಕಂಡ್ರ ಸಹಿತ ಪ್ರಮಾಣಿಸಿ ನೋಡ್ಬೇಕ, ಅರಿವಿರ್ಬೇಕು ಮನುಷ್ಯ ಆರ ಅಂತೇಕ, ಸುಳ್ಳ ಮರಿವಿನೊಳಗ ಬೀಳಬಾರ್ದು. ಹೊಣ್ಣು ಹೆಣ್ಣು ಮಣ್ಣು ಮೂರು ಕಣ್ಣು ತೆರೆದ ನೋಡೋರಲ್ಲ, ಹೌದಲ್ಲ ಮಾತ್ರ ಅಣ್ಣ ತಮ್ಮ ರಂಗ ಅವರು ಇಬ್ಬರ, ಅವರಿಬ್ಬರ ಒಳಗ ಕೆಡಕ್ ತಂದ ಶಂಕರ. ಅಷ್ಟರಾಗ ಶೆಟ್ಟಿ ಹೆಂಡತಿ ಕಡಿಗೆ ಗುಳ್ಳು ತರಬೇಕೆಂದು ಹಿತ್ತಲದಾಗ ಹೋಗ್ಯಾಳ ಆಕಿ ಒತ್ತರ, ಅವರಿಬ್ಬರ ಮ್ಯಾಲ ಹೋತ ಶೆಟ್ಟಿಯ ನೆದರ. ನೆದರದಿಂದ ನೋಡಿದಾಗ ಸಂಶಯ ಆತ್ಮ ಮನುಷ್ಯನಲ್ಲಿ, ಹೌದಲ್ಲ ಮತ್ತೆ ಕುಂದ ತಂದ ಇಟ್ಟು ನನಗ ಈಶ್ವರ, ನನ್ನ ಗೆಳೆಯನ ಕೂಡ ಮಾಡ್ಯಾಳ ಅವಿಚಾರ, ನಾನು ಮಾಡಲೆಂಗ ಈಕಿ ಕೂಡ ಸಂಸಾರ. ಚಿಂತಿ ಹತ್ತಿ ಕುಂತ ನಾವ ಭ್ರಾಂತಿ ಪಡದಂಗ ಆತು ಅವಾಗ, ಎಂತ ವೇಳೆ ತಂದೆ ನನಗ ಶಂಕರ, ಆಗ ಸಿಟ್ಟಿನಿಂದ ಶೆಟ್ರು ಒಳಗ ಹೋಗ್ಯಾರ. ಹೋಗ ಮನೆಯಿಂದ, ಹೌದಲ್ಲ ಮತ್ತ ಕೆಟ್ಟ ಮಂದಿ ಆದ್ರೆ ನನಗ ಬ್ಯಾಸರ, ಹಿಂಗ ಸಿಟ್ಟು ಬಂದ್ರ ಕಂಡ ತುಂಡ ನಾವು ಕೇಳವ್ರ. ಮುಂದ ಬಂದ ಮಿತ್ರಗಂದ ಇಂದು ಬಂದಿ ತಮ್ಮ ನೀನು, ಹೌದಲ್ಲ ನಾಳೆಗೆ ಬಂದ್ರ ನನಗ ನಿನಗ ತಕರಾರ, ನಿನ್ನ ಗೆಳೆತನ ಸಾಕು ನಿನ್ನ ಪಾದಕ ನಮಸ್ಕಾರ. ಇಂತ ಕೆಲಸ ಮಾಡಿಲ್ರಿ ಅಂದ್ಯ ನಾನು ಪಾಪ ಕಟ್ಟಗೋ ಬ್ಯಾರಿ ನನಗ. ದುಃಖ ಬಂತ ಅಲ್ಲೇ ಕೂಡಿದ ಜನಕ, ಯಾರು ಹೇಳಿದರ ಕೇಳಲಿಲ್ಲ ನಿಂತ ಕೊಲ್ಲಕ, ಅಲ್ಲಿ ಕೂಡಿದ ಮಂದಿ ತಗದಾರೊಂದಕ್ಕ ತೂಕ. ಮಾತ ಹೇಳ್ತಾನ ಒಡದ ಕಾವಿ ಎಣ್ಣೆ ಒಳಗಿನ ದುಂಡ ಕೊಡಬೇಕು ತಗದ ಕರೆ ಮಾತಿನ ಹಿರಿಯರ್ ನೀವು ಬರೋಬ್ಬರಿ ಹೇಳ್ಬೇಕ ಹೊರಿಗೆ ಹಚ್ಚಿದಾರ ಮುಂದ ತಿಳಿಯುವದ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಾರ ಅವರು ಅಲ್ಲಿಂದ ದೋಷ ಹತ್ತಲಿಲ್ಲೋ ಈಶಾಕಿ ಮ್ಯಾಗಿದ್ದ ಅಪ್ಪತಿಗೆ ಹತ್ತೇತಿ ಸತಿ ದೋಷ ಅಲ್ಲಿಂದ ಹಿರೇಬ್ಯಾನಿ ಹತ್ತಿ ಹೋಗ ರೋಗ ಬಡದೈತ್ ಮೈ ಆಗ ಕೆಟ್ಟ ಬಾಸ ದುರ್ಗಂಧ ನಾರು ಅದ ಕೈಕಾಲ ಕೊರಿ ಬಿದ್ದ ಕತ್ತರಿಸ್ಯಾವ್ರಿ ಅಲ್ಲಿಂದ ಊರೊಳಗ ಯಾರು ಅವಂಗ ಸೇರ್ಲಿಲ್ಲ ಗೋರ್ ಬಂತು ಹೊರಗ ಹಾಕಿ ಬಿಟ್ಟಾರ ಅವನ ಯಾಳದ ಸತಿ ಹೊಂಟಾಳಣ್ಣ ಕಟ್ಟಿಕೊಂಡು ದುಃಖದಿಂದ ಬಿದಿರು ಬುಟ್ಟಿ ಒಳಗ ಹಾಕಿ ಗಂಡನ್ನ ತೂವಳ ಮಾಡಿದಾರ ಕಷ್ಟ ಏನ ಹೇಳಲಿ ಆ ಬಾಲಿದ ಏಕನಿಷ್ಠೆಯಿಂದ ಪತಿ ಸೇವಾ ಮಾಡುವದ ಏಕನಿಷ್ಠೆಯಿಂದ ಪತಿ ಸೇವಾ ಮಾಡುವದ ಪತಿ ಪಾದ ತೊಳಾದ ಕುಡಿಯ ತಾಳೋ ನೀ ಪತಿ ಪಾದ ತೊಳಾದ ಕುಡಿಯ ತಾಳೋ ನೀರ ಕುಡಿಯ ತಾಳ ನೀರ ಹಿಂದ ಮನಸ್ಸಿಗೆ ತಿಳಾಳೋ ನೀರ್ದ ಇದುವರೆಗೆ ಬೆಳ್ಳಿಗಟ್ಟಿಯ ಮಹದೇವಪ್ಪ ಮಲ್ಲಪ್ಪ ಹರಿಜನ್ ಹಾಗೂ ಸಂಗಡಿಗರಿಂದ ಗೀಗಿಪದ ಕೇಳಿದಿರಿ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ವಿಷಯ ಕೃಷಿ ಪರಿಕರಗಳ ಮಾರಾಟಗಾರರಿಗೆ ತರಬೇತಿ ಕಾರ್ಯಕ್ರಮಗಳು ಮತ್ತು ನೈಸರ್ಗಿಕ ಕೃಷಿ ಕುರಿತು ಸಂದರ್ಶನ ಡಾಕ್ಟರ್ ಎಂ ಗೋಪಾಲ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಎಚ್ ಬಿ ರಾಮಡಿಗಿ. ಇದು ನಾಳೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಬಹುದು. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಶ್ರೋತೃ ಬಾಂಧವರೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.